ಮತ್ತ ಅಗದಿ ಉತ್ತುಂಗದೊಳಗ ಇರುವಂತಹ ಅವಧಿಯ ಸಮಯದೊಳಗ ನಾವು ಇದ್ದೀವಿ. ಈ ಟೈಮ್ನೊಳಗ ಬಿಸಿಲು ಯಾವಾಗ ಕಡಿಮೆ ಆಗ್ತದಪ್ಪ ಅನ್ನುವಂಥದ್ದೇ ನಮ್ಮ ಮುಂದಿರುವಂತಹ ಒಂದು ಪ್ರಶ್ನೆ ಅಂತ ಹೇಳಿ ಹೇಳಬಹುದು. ಈ ವರ್ಷ ಸಾಮಾನ್ಯವಾದಂತಹ ಬಿಸಿಲು ಇರುವಂತಹ ಸಂದರ್ಭಗಳಲ್ಲಿ ನಾವು ಬಿಸಿಲಿನಿಂದ ತೊಂದರೆಯನ್ನು ಅನುಭವಿಸಿದ್ದೀವಿ. ಆದರೆ ಈ ವರ್ಷ ಸನ್ನಿವೇಶನೇ ಬೇರೆ ಅದ. ಹೆಚ್ಚಿನ ಗರಿಷ್ಠ ತಾಪಮಾನವನ್ನ ಈ ಸಲ ನಾವು ನೋಡ್ತಾ ಇದ್ದೀವಿ. ಬೇಸಿಗೆ ಜಲ್ದಿನೇ ಶುರುವಾಯಿತು ಮತ್ತು ಮೇ ಮಧ್ಯಭಾಗದೊಳಗೆ ನಾವು 40 ಡಿಗ್ರಿ ಸೆಲ್ಸಿಯಸ್ ಮುಟ್ಟುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಈ ಸಲ ಬೇಸಿಗೆ ಶುರುವಾಗುವುದಕ್ಕೂ 40 ಡಿಗ್ರಿ ನಾವು ಮುಟ್ಟೋದಕ್ಕೂ ಅಂದ್ರೆ ನಾವು ಈ ಸಲ ಗರಿಷ್ಠ ತಾಪಮಾನವನ್ನು ಜಲ್ದಿನೇ ಮುಟ್ಟಿವಿ ಅಂತ ಹೇಳಿ ಹೇಳಬೇಕು. ಇದೆಲ್ಲ ನಾವು ಏನು ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ ಅನ್ನೋದರ ನೇರವಾದಂತಹ ಒಂದು ಸಾಕ್ಷಿ ಅಂತ ಹೇಳಿ ಹೇಳಬಹುದು. ಗರಿಷ್ಠ ತಾಪಮಾನ ಈಗ 40 ಕಾಮನ್ ಆಗಿಬಿಟ್ಟದ. ನಮ್ಮ ಕರ್ನಾಟಕದ ಯಾವುದೇ ಪ್ರದೇಶವನ್ನ ನೋಡಿದ್ರೆ ಸಹಿತ ಬಿಸಿಲಿನಿಂದ ಜನ ಅಲ್ಲಿ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳಿ ಹೇಳಬಹುದು. ಯಾವ ಪ್ರದೇಶಗಳನ್ನ ನಾವು ತಂಪು ಪ್ರದೇಶಗಳು ಅಂತ ಹೇಳಿ ಕರೀತಾ ಇದ್ದೀವಿ ಮತ್ತ ಯಾವ ಪ್ರದೇಶಗಳಲ್ಲಿ ಬಿಸಿಲಿನ ಒಂದು ತವರೂರುಗಳು ಅಂತ ಹೇಳಿ ಕರೀತಾ ಇದ್ದೀವಿ. ವಿಶೇಷವಾಗಿ ಉತ್ತರ ಕರ್ನಾಟಕದ ಕಲಬುರಗಿ ಇರಬಹುದು, ವಿಜಯಪುರ ಇರಬಹುದು, ಬಳ್ಳಾರಿ ಇರಬಹುದು, ರಾಯಚೂರು ಇರಬಹುದು, ಇವುಗಳನ್ನೆಲ್ಲ ನಾವು ಬಿಸಿಲಿನ ನಾಡು ಅಂತ ಹೇಳಿ ನಾವೇನ್ ಕರೀತಾ ಇದ್ವಿ. ಇಂಥ ಪ್ರದೇಶಗಳಲ್ಲಿ ಏನು ಬಿಸಿಲದ ಈ ಸಮಯದೊಳಗ ಅಂಥ ಬಿಸಿಲನ್ನೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಮಳೆ ಹೆಚ್ಚಿರುವಂತಹ ಪ್ರದೇಶಗಳು, ಕರಾವಳಿ ತೀರಗಳು, ಪಶ್ಚಿಮ ಘಟ್ಟಗಳು, ಹಿಂಗ ಏನು ವ್ಯತ್ಯಾಸ ಇರಲಾರ್ದಂಗಾಗಿ ಇವತ್ತು 40 ಡಿಗ್ರಿ ಸೆಲ್ಸಿಯಸ್ ಅದಕ್ಕಿಂತ ಹೆಚ್ಚಿನ ತಾಪಮಾನ ಸಾಮಾನ್ಯ ಅನ್ನುವಂತಹ ಒಂದು ಮಟ್ಟವನ್ನ ನಾವು ಮುಟ್ಟಿಬಿಟ್ಟಿದ್ದೀವಿ. ಬಿಸಿಲಿನ ತಾಪ ಒಂದು ಕಡೆ ಆದ್ರೆ ಅದರಿಂದ ಆಗುವಂತಹ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸ್ತಾ ಇದ್ದೀವಿ. ಸಾಕಷ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಹಳಷ್ಟು ಏರುಪೇರುಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾವಾಗ ಈ ಬಿಸಿಲು ಕಡಿಮೆ ಆಗ್ತದಪ್ಪ ಅನ್ನುವಂತಹ ಒಂದು ನಿರೀಕ್ಷೆ ಒಳಗ ನಾವು ಇದ್ದೀವಿ. ಆದರೆ ನಿಸರ್ಗ ಸಹಜವಾದಂತಹ ಕೆಲಸ ಕಾರ್ಯಗಳು ಮತ್ತು ಚಟುವಟಿಕೆಗಳು ನಡೆದೇ ನಡೀತಾ ಇರ್ತವ. ಏಪ್ರಿಲ್ ಮೇ ತಿಂಗಳು ಅಂತಂದ್ರೆ ಅವಕಾಳಿ ಮಳೆಗಳ ಸಮಯ. ಒಂದ್ ವೇಳೆ ಮಳೆ ಆಯಿತು ಅಂತಂದ್ರೆ ಆ ಮಟ್ಟಿಗೆ ವಾತಾವರಣ ತಂಪಾಗ್ತದ ಮತ್ತು ನೀರು ಕೂಡ ಆಗ್ತದ. ಆದ್ರೆ ಮಳೆಯ ಜೊತೆಗೆ ನಾವು ಇನ್ನೊಂದು ನೈಸರ್ಗಿಕ ವಿಕೋಪವನ್ನು ಕೂಡ ಅನುಭವಿಸ್ತೀವಿ. ಏನಪ್ಪಾ ಅಂತಂದ್ರೆ ಸಿಡಿಲಿನ ಒಂದು ಪ್ರಹಾರಗಳನ್ನು ಕೂಡ ನಾವು ಅನುಭವಿಸ್ತೀವಿ. ಸಾಮಾನ್ಯವಾಗಿ ಅವಕಾಳಿ ಮಳೆಗಳ ಸಮಯದೊಳಗ ಸಿಡಿಲು ಅವುಗಳಿಂದ ಆಗುವಂತಹ ಆಘಾತಗಳು ಹೆಚ್ಚು ಅಂತ ಹೇಳಿ ಹೇಳಬಹುದು. ಸಿಡಿಲುಗಳ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ಏಪ್ರಿಲ್ ಮೇ ತಿಂಗಳಲ್ಲಿ ಈ ಸಿಡಿಲುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಕಳೆದ ಒಂದು ದಶಕವನ್ನ ನಾವು ನೋಡಿದ್ರೆ ಅತಿ ಹೆಚ್ಚು ಸಿಡಿಲು ಮಿಂಚುಗಳ ಒಂದು ಸಂಖ್ಯೆ ಮೇ ತಿಂಗಳೊಳಗ ದಾಖಲಾಗಿದ್ದು ಕಂಡುಬರುತ್ತದ. ಉತ್ತರ ಕರ್ನಾಟಕ ಏನು ಬಯಲು ಪ್ರದೇಶದ ಜಿಲ್ಲೆಗಳದಾವ, ಈ ಜಿಲ್ಲೆಗಳಲ್ಲಿಯೇ ಹೆಚ್ಚಿನ ಸಿಡಿಲಿನ ಪ್ರಕರಣಗಳು ವರದಿಯಾಗಿರುವಂತಹದ್ದು. ಸಾಮಾನ್ಯವಾಗಿ ಮುಂಗಾರು ಪೂರ್ವ ಏನು ಮಳೆಯ ಆರ್ಭಟ ಇರ್ತದ ಅಂತಂದ್ರೆ ಈ ಸಮಯದೊಳಗೇನು ಮಳೆಯ ಆರ್ಭಟ ಇರ್ತದ. ಈ ಟೈಮ್ನೊಳಗ ಮಳೆ ಪ್ರಮಾಣ ಕಡಿಮೆ ಇದ್ರೂ ಸಹಿತ ಸಿಡಿಲು ಮಿಂಚುಗಳ ಆರ್ಭಟ ಹೆಚ್ಚಿರ್ತದ. ಅದು ತಮ್ಮ ಅನುಭವಕ್ಕೂ ಕೂಡ ಬಂದಿದೆ. ನಮ್ಮ ರಾಜ್ಯದೊಳಗೆ ಕಳೆದ 10 ವರ್ಷಗಳಲ್ಲಿ ನೋಡಿದಾಗ ಏಪ್ರಿಲ್ ಮೇ ತಿಂಗಳಲ್ಲಿ ಅತಿ ಹೆಚ್ಚಿನ ಗುಡುಗು ಮತ್ತು ಮಿಂಚಿನ ಪ್ರಕರಣಗಳು ವರದಿಯಾಗ್ಯಾವ ಅನ್ನುವಂತಹ ಒಂದು ದಾಖಲೆ ಇಲ್ಲದ. ಅದರೊಳಗೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರುವಂತಹದ್ದು 2020-2023 ಅವಧಿಯೊಳಗ ರಾಜ್ಯದೊಳಗ ಎಷ್ಟು ಸಿಡಿಲುಗಳು ಬಿದ್ದಿರಬಹುದು ಹೇಳ್ರಿ? ಹೆಚ್ಚು ಕಡಿಮೆ 10 ಲಕ್ಷ ಸಿಡಿಲುಗಳು ಬಿದ್ದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. 980,169 ಸಿಡಿಲುಗಳು ಬಿದ್ದಾವ ನಮ್ಮ ರಾಜ್ಯದೊಳಗ ಅಂತ ಹೇಳಿ. ಇದರೊಳಗ ಮೇ ತಿಂಗಳಲ್ಲೇ ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ ಪ್ರಮಾಣದ ಸಂಖ್ಯೆಯನ್ನ ನಾವು ಮೇ ತಿಂಗಳಲ್ಲಿ ನೋಡ್ತೀವಿ. ಸುಮಾರು 4 ಲಕ್ಷ ಸಿಡಿಲುಗಳು ಮೇ ತಿಂಗಳಲ್ಲಿ, ಅಂದ್ರೆ 3,63,000 ಸಿಡಿಲುಗಳು ಮೇ ತಿಂಗಳ ಒಂದರಲ್ಲೇ ಬಿದ್ದಾವ. ಏಪ್ರಿಲ್ ತಿಂಗಳಲ್ಲಿ 2.5 ಲಕ್ಷ, ಅಕ್ಟೋಬರ್ ತಿಂಗಳಲ್ಲಿ 97,000, ಜೂನ್ ತಿಂಗಳಲ್ಲಿ 91,000 ಸಿಡಿಲುಗಳು ದಾಖಲಾಗ್ಯವ. ಆದ್ದರಿಂದ ಈ ಸಮಯದೊಳಗ ನಾವು ಎಚ್ಚರಿಕೆಯಿಂದ ಇರಬೇಕು. ಅದು ಕೂಡ ನಾವು ಉತ್ತರ ಕರ್ನಾಟಕದ ಭಾಗದೊಳಗೆ ಬರ್ತೀವಿ, ಕಲ್ಯಾಣ ಕರ್ನಾಟಕದೊಳಗೆ ಬರ್ತೀವಿ. ಇಲ್ಲಿ ಸಿಡಿಲುಗಳ ಒಂದು ಸಂಖ್ಯೆ ಹೆಚ್ಚಿರುವುದರಿಂದ ಮತ್ತೆ ಇಲ್ಲಿ ಸಂಭವನೀಯತೆ ಹೆಚ್ಚಿರುವುದರಿಂದ ನಾವು ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಸಿಡಿಲುಗಳು ಹೆಚ್ಚಾಗಿ ಬಯಲು ಪ್ರದೇಶದೊಳಗೆ ಅಪ್ಪಳಿಸ್ತವ. ಉತ್ತರ ಕರ್ನಾಟಕ ಭಾಗದೊಳಗೆ ಬಿಸಿಲಿನ ತಾಪಮಾನ ಹೆಚ್ಚಿರುವುದರಿಂದ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮೋಡಗಳ ಒಂದು ರಚನೆ ಬಹಳ ಜಲ್ದಿ ಆಗಿಬಿಡ್ತದೆ. ಕ್ಲೌಡ್ ಫಾರ್ಮೇಷನ್ ಅಂತ ಹೇಳಿ ನಾವೇನು ಇಂಗ್ಲಿಷ್ನೊಳಗೆ ಕರಿತೀವಿ. ಅಂಥ ಒಂದು ಪ್ರಕ್ರಿಯೆ ಜಲ್ದಿ ಆಗಿಬಿಡ್ತದೆ. ಉಷ್ಣತೆ ಹೆಚ್ಚಾಯಿತು ಅಂತಂದ್ರೆ ಮೋಡಗಳ ಒಂದು ಸೃಷ್ಟಿ ಜಲ್ದಿ ಆಗಿಬಿಡ್ತದೆ. ಇದಕ್ಕೆ ಸಂವಹನ ಮೋಡಗಳು ಅಂತ ಹೇಳಿ ಕರೀತಾರೆ, ಕನ್ವೆಕ್ಟಿವ್ ಕ್ಲೌಡ್ಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ನೆಲದಿಂದ ಆಕಾಶಕ್ಕೆ ಶಾಖ ಮತ್ತು ತೇವಾಂಶದ ಚಲನೆ ಆಗ್ತದೆ. ನೆಲದಿಂದ ಆಕಾಶಕ್ಕೆ ಶಾಖ ಮತ್ತು ತೇವಾಂಶದ ಒಂದು ಚಲನೆ ಶುರುವಾಗ್ತದೆ. ನೆಲದ ಶಾಖ ಗಾಳಿಯ ಮೂಲಕ ಮೇಲಕ್ಕೆ ಹೋಗಿ ಮೋಡದ ತಂಪು ಗಾಳಿಯ ಜೊತೆಗೆ ಸಂಯೋಜನೆ ಹೊಂದದ. ಈ ಸಂದರ್ಭದೊಳಗೆ ಅಲಿಕಲ್ಲು ಮಳೆ, ಗುಡುಗು, ಮಿಂಚು, ಸಿಡಿಲು ಇವೆಲ್ಲ ಉಂಟಾಗ್ತದೆ. ಹೀಗಾಗಿ ಈ ಸಮಯದೊಳಗೆ ಮಳೆಯ ಸನ್ನಿವೇಶ ನಿರ್ಮಾಣ ಆಯಿತು ಅಂತಂದ್ರೆ ಬಹಳ ಹಿಂಸ್ರ ಸನ್ನಿವೇಶ ಅಂಥೇಳಿ ನಮಗೆ ಅನಿಸ್ತದೆ. ಮಳೆಯ ಪ್ರಮಾಣ ಒಂದ್ ವೇಳೆ ಕಡಿಮೆ ಇದ್ರೂ ಸಹಿತ ಈ ಗುಡುಗು ಮತ್ತು ಮಿಂಚುಗಳ ಒಂದು ಕೋರೈಸುವಿಕೆಯಿಂದ ವಾತಾವರಣ ಎಲ್ಲ ಒಂದು ಸ್ವಲ್ಪ ಭಯ ಹುಟ್ಟಿಸುವಂತಹದ್ದಿರ್ತದೆ. ಈ ಸಮಯದೊಳಗೆ ನಾವು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಮಳೆ ಬರುವಂತಹ ಸಂದರ್ಭದೊಳಗೆ ನಾವು ಗಿಡದ ಕೆಳಗೆ ಹೋಗಿ ನಿಲ್ಲುವಂತಹ ಒಂದು ಕೆಲಸವನ್ನ ಮಾಡ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಇಂಥ ಗಿಡದ ಕೆಳಗೆ ಹೋಗಿ ನಿಲ್ಲುವಂತಹ ಒಂದು ಕಾರ್ಯವನ್ನ ಮಾಡಬಾರದು. ಕೃಷಿ ಕೆಲಸಗಳಲ್ಲಿ ತೊಡಗಿರುವಂತಹವರು, ದನ ಕುರಿ ಕಾಯುವಂತಹವರು ಈ ಒಂದು ತಪ್ಪನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಬಯಲು ಪ್ರದೇಶದೊಳಗೆ ಸಿಡಿಲುಗಳು ಬೀಳುವುದರಿಂದ ಇಂಥವರು ಸಿಡಿಲುಗಳ ಆಘಾತಕ್ಕೆ ಒಳಗಾಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಅದಕ್ಕೆ ಗಿಡಗಳ ಕೆಳಗೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಮರಗಳು ಏನಾಗ್ತದೆ ಅಂತಂದ್ರೆ ಈ ಸಿಡಿಲಿನೊಳಗೆ ವಿದ್ಯುತ್ ಇರ್ತದಲ್ಲ ಅದನ್ನ ಆಕರ್ಷಿಸ್ತದೆ. ಆಕರ್ಷಣೆ ಆಯಿತು ಅಂತಂದ್ರೆ ಅಲ್ಲಿ ಆಶಯ ಪಡೆದಂತಹವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ನಮ್ಮ ರಾಜ್ಯದ ಒಂದು ಅಂಕಿ ಸಂಖ್ಯೆಯನ್ನು ತೆಗೆದು ನೋಡಿದ್ರೆ 2011 2023 ತನಕ ಸುಮಾರು 947 ಜನ ಸಿಡಿಲಿನಿಂದ ಮೃತಪಟ್ಟಿದ್ದಾರೆ ಅನ್ನುವಂತಹ ಒಂದು ದಾಖಲೆ ನಮಗೆ ಸಿಗ್ತದೆ. ಈ ಪೈಕಿ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಿನ ಜನರು ಅಸು ನೀಗಿದ್ದಾರೆ. ಬೆಳಗಾವಿ ಜಿಲ್ಲೆ ಒಳಗೆ 86, ಕಲಬುರಗಿ ಜಿಲ್ಲೆ ಒಳಗೆ 80, ವಿಜಯಪುರ ಜಿಲ್ಲೆ ಒಳಗೆ 79, ಬೀದರ್ ಜಿಲ್ಲೆ ಒಳಗೆ 75, ಕೊಪ್ಪಳ ಜಿಲ್ಲೆ ಒಳಗೆ 49, ಹಾವೇರಿ ಒಳಗೆ 43, ಯಾದಗಿರಿ ಒಳಗೆ 42, ಗದಗ 37, ಬಾಗಲಕೋಟೆ 43, ಬಳ್ಳಾರಿ 33 ಮತ್ತು ರಾಯಚೂರಿನೊಳಗೆ 35 ಜನರು ಹಿಂಗ ಸಿಡಿಲುಗಳಿಗೆ ಬಲಿಯಾದಂತಹ ಒಂದು ಅಂಕಿ ಸಂಖ್ಯೆಗಳು. ಕಲಬುರಗಿ, ದಕ್ಷಿಣ ಕನ್ನಡ, ಬೆಳಗಾವಿ, ವಿಜಯಪುರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ರಾಯಚೂರು, ಬೀದರ್ ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಗಳು ಟಾಪ್ ಜಿಲ್ಲೆಗಳು ಅಂತ ಹೇಳಿ ಹೇಳಬಹುದು. ಈ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಗುಡುಗು ಮಿಂಚಿನ ಮತ್ತು ಸಿಡಿಲುಗಳ ವಾತಾವರಣ ಈ ಸಮಯದೊಳಗೆ ಇರ್ತದೆ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಈ ಜಿಲ್ಲೆಯವರು ವಿಶೇಷವಾಗಿ ಜಾಗೃತರಾಗಿ ಇರಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಅವರು ನಮಗೆ ನೀಡುತ್ತಾ ಇದ್ದಾರೆ. ಸಿಡಿಲಿನೊಳಗೆ ಬೇರೆ ಬೇರೆ ಟೈಪ್ ಅದಾವ ಅನ್ನೋದು ನಿಮಗೆ ಗೊತ್ತದೇನೋ, ಅದರ ಬಗ್ಗೆ ನಾವು ನೋಡೋಣ. ಸಿಡಿಲಿನೊಳಗೆ ಮೂರು ಬಗೆಯ ಸೃಷ್ಟಿ ಆಗ್ತದೆ. ಏನಪ್ಪಾ ಅಂತಂದ್ರೆ ಮೋಡಗಳ ನಡುವೆ ಸೃಷ್ಟಿಯಾಗುವಂತಹ ಸಿಡಿಲುಗಳು, ಒಂದೇ ಮೋಡದೊಳಗೆ ಸೃಷ್ಟಿಯಾಗುವಂತಹ ಸಿಡಿಲುಗಳು, ಮೋಡ ಮತ್ತು ಭೂಮಿಯ ನಡುವೆ ಸೃಷ್ಟಿಯಾಗುವಂತಹ ಸಿಡಿಲುಗಳು. ಈ ಮೂರು ರೀತಿ ಸಿಡಿಲುಗಳು ಸೃಷ್ಟಿ ಆಗ್ತವ. ಭೂಮಿ ಮತ್ತು ಮೋಡಗಳ ನಡುವಿನ ಸಿಡಿಲು ಏನು ಅಲ್ಲಿ ಸೃಷ್ಟಿಯಾಗ್ತದಲ್ಲ, ಈ ಸಿಡಿಲುಗಳು ಬಹಳಷ್ಟು ಅಪಾಯಕಾರಿ ಅಂಥೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ಇಲ್ಲಿ ಒಂದು ಅಂಕಿ ಸಂಖ್ಯೆಯ 2020-2023 ಅವಧಿಯೊಳಗೆ ಸುಮಾರು 3 ವರ್ಷಗಳ ಅವಧಿಯೊಳಗೆ ಎಷ್ಟು ಸಿಡಿಲುಗಳು ಬಿದ್ದು ಅನ್ನೋದನ್ನ ನಾವು ನೋಡೋಣ. 2020 169,000 ಸಿಡಿಲುಗಳು, 2021 381,000 ಸಿಡಿಲುಗಳು, 2022 223,000 ಸಿಡಿಲುಗಳು, 2023 253,000 ಸಿಡಿಲುಗಳು ಬಿದ್ದಾವ ಅಂಥೇಳಿ ಈ ಅಂಕಿ ಸಂಖ್ಯೆಗಳು ತಿಳಿಸ್ತವ. 2020 ಕಡಿಮಿದ್ದು ಅದರ ನಂತರ ಒಮ್ಮೆ 2021 ಬಹಳಷ್ಟು ಗಮನಾರ್ಹವಾದಂತಹ ಒಂದು ಅಂಕಿ ಸಂಖ್ಯೆಯನ್ನು ನಾವು ನೋಡ್ತಾ ಇದೀವಿ, 381,000 ಅಂತೇಳಿ. ಆಮೇಲೆ 22 ಕೂಡ ಸಾಕಷ್ಟು ಸಿಡಿಲುಗಳು, ಆಮೇಲೆ 23 ಸಹಿತ. ಈ ರೀತಿ ಈ ಒಂದು ಸಿಡಿಲುಗಳ ಸಂಖ್ಯೆ ತಜ್ಞರು ಹೇಳುವ ಪ್ರಕಾರ ಹೆಚ್ಚಾಕೋತಾನೆ ಹೋಗ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗುವುದರಿಂದ ಇದರ ಪರಿಣಾಮಗಳು ವಾತಾವರಣದ ಮೇಲೆ ಆಗ್ತವ. ಹಿಂಗಾಗಿ ಈ ನೈಸರ್ಗಿಕ ವಿಕೋಪದಂತಹ ಏನ್ ಘಟನೆಗಳಿರ್ತಾವ ಇವು ಹೆಚ್ಚಿಗೆ ಆಗ್ತಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಬಗ್ಗೆ ನಾವು ಎಚ್ಚರ ಇರಬೇಕಾಗ್ತದೆ, ಜಾಗೃತಿ ವಹಿಸಬೇಕಾಗ್ತದೆ. ಸಿಡಿಲುಗಳು ನಮಗೆ ಹೆದರಿಕೆ ಉಂಟು ಮಾಡಬಹುದು, ಅಂತಹ ಸನ್ನಿವೇಶದೊಳಗೆ ನಾವು ಸಾಕಷ್ಟು ತೊಂದರೆಯನ್ನು ಅನುಭವಿಸಬಹುದು. ಆದರೆ ಒಂದು ಒಳ್ಳೆಯ ವಿಚಾರ ಏನಪ್ಪಾ ಅಂತಂದ್ರೆ ಸಿಡಿಲುಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು, ಸಿಡಿಲುಗಳಿಂದ ನಾವು ದೂರ ಇರಬಹುದು, ಸಿಡಿಲುಗಳಿಂದ ಅಪಾಯ ಆಗಲಾರದಂಗ ನಾವು ನೋಡಿಕೊಳ್ಳಬಹುದು ಅನ್ನುವಂತಹ ಒಂದು ಆಯುಧ ನಮ್ಮ ಕಡೆ ಇದ್ದೇ ಅದ. ಅದಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ದಿನನಿತ್ಯದ ಚಟುವಟಿಕೆಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ತಂಪೊತ್ತಿನ ಸಮಯದೊಳಗೆ ನಾವು ಕೆಲಸಗಳನ್ನು ರೂಢಿ ಮಾಡಿಕೊಳ್ಬೇಕು. ಮುಂಜಾನೆಯ ಸಮಯದೊಳಗೆ, ಸಾಯಂಕಾಲದ ಸಮಯದೊಳಗೆ ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮಧ್ಯಾಹ್ನ 2 ಗಂಟೆ ನಂತರ ನಾವು ಏನಾದರೂ ಕೆಲಸ ಇಟ್ಕೋತೀವಿ ಅಂತಂದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಆದಷ್ಟು ಮಧ್ಯಾಹ್ನ 12-1 ತನಕ ನಮ್ಮ ಎಲ್ಲ ಕೆಲಸಗಳನ್ನ, ಹೊರಾಂಗಣದ ಕೆಲಸಗಳೇನಿರ್ತಾವೋ, ಬಯಲಿನೊಳಗೆ ಮಾಡುವಂತಹ ಕೆಲಸಗಳು, ಹೊಲದೊಳಗೆ ಮಾಡುವಂತಹ ಕೆಲಸಗಳು, ಇಂಥ ಕೆಲಸಗಳನ್ನ ನಾವು ಆದಷ್ಟು ಜಲ್ದಿ ಮಾಡಿ ಮುಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಆ ನಂತರ 2 ಸಾಯಂಕಾಲದ ತನಕ ಏನು ಅವಧಿ ಇರ್ತದ, ಈ ಅವಧಿ ಒಳಗೆ ಗುಡುಗು ಮಿಂಚಿನ ಸನ್ನಿವೇಶ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು 95% ಇರ್ತಾವ. ಇದರ ಅನುಭವ ಕೂಡ ತಮಗದ. ನಾವು ಈ ವಿಚಾರವನ್ನ ತಮಗ ಹೇಳ್ಕೋತ ಬಂದಿವಿ. ಮಧ್ಯಾಹ್ನದ ನಂತರ ಏನು ವಾತಾವರಣದೊಳಗೆ ಇಂಥ ಸನ್ನಿವೇಶಗಳು ಕಾಣಿಸಬಹುದು. ಅದಕ್ಕೆ ನಾವು ಸರಳವಾಗಿ ಎಲ್ಲಾ ನಮ್ಮ ಕೆಲಸಗಳನ್ನು ಮುಂಜಾನೆ ಮಾಡ್ಕೊಂಡು ಬಿಟ್ಟಿವಿ ಅಂತಂದ್ರೆ ಮಧ್ಯಾಹ್ನ ಕೆಲಸ ಮಾಡುವುದು ಅವಶ್ಯಕತೆ ಇರುವುದಿಲ್ಲ. ನಾವು ನಮ್ಮನ್ನ ಸುರಕ್ಷಿತವಾಗಿ ಇರಿಸಿಕೊಳ್ಳಬಹುದು ಅನ್ನುವಂಥ ಮಾತು ಇಲ್ಲದ. ಅದಕ್ಕೆ ಈ ವಿಚಾರವನ್ನ ನಾವು ಮುಖ್ಯವಾಗಿ ಪಾಲಿಸಬೇಕಾಗ್ತದೆ. ಇನ್ನ ಒಂದು ವೇಳೆ ನೀವು ಗುಡುಗು ಮಿಂಚಿನ ಸಮಯದೊಳಗೆ ಬಯಲು ಪ್ರದೇಶದೊಳಗಿದ್ದೀರಿ ಅಥವಾ ಅಪಾಯಕಾರಿಯಾದಂತಹ ಜಾಗದೊಳಗೆ ಇದ್ದೀರಿ ಅಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನು ನೀವು ಕೈಗೊಳ್ಳಬೇಕಾಗ್ತದೆ. ಈಗಾಗಲೇ ಹೇಳದಂಗೆ ಗಿಡದ ಕೆಳಗೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ತಾವು ಇನ್ನೂ ರೈತಾಪಿ ಕೆಲಸ ಮುಗಿದಿಲ್ಲ, ನಾವು ಹೊಲದೊಳಗೆ ಇದ್ದೀವಿ ಅಂತಂದಾಗ ಯಾವುದೇ ಕಾರಣಕ್ಕೂ ನೀವು ನೀರಿನ ಮೂಲದ ಹತ್ರ ಇರಬಾರದು. ಅಲ್ಲಿಂದ ದೂರ ಹೋಗುವಂತಹ ಒಂದು ಕೆಲಸವನ್ನ ಮಾಡಬೇಕು. ಕೃಷಿ ಹೊಂಡ ಇರಬಹುದು, ಬೋರ್ವೆಲ್ ಇರಬಹುದು, ಹಳ್ಳ ಇರಬಹುದು, ಇಂಥ ಏನು ಪ್ರದೇಶಗಳಿರ್ತಾವಲ್ಲ ಅವುಗಳಿಂದ ದೂರ ಇರಬೇಕು. ಆಮೇಲೆ ಅಕಸ್ಮಾತ್ ನಿಮ್ಮ ಹೊಲದೊಳಗೆ ಟ್ರಾನ್ಸ್ಫಾರ್ಮರ್ ಇತ್ತು ಅಂತಂದ್ರೆ ಅದರಿಂದ ಕೂಡ ನೀವು ದೂರ ಇರಬೇಕು. ಅಂತಂದ್ರೆ ಎಲ್ಲಿ ವಿದ್ಯುತ್ತಿನ ಮೂಲಗಳದಾವ ಅಂತ ಮೂಲಗಳಿಂದ ಕೂಡ ನೀವು ದೂರ ಇರಬೇಕು. ಸೋಲಾರ್ ಬೇಲಿ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನೀವು ವಿದ್ಯುತ್ ಹರಿಯುವಂತಹ ಒಂದು ವ್ಯವಸ್ಥೆ ಏನಿರ್ತದೆ ಅದನ್ನು ಬಂದ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ದೊಳಗೆ ಮಾತಾಡುವುದನ್ನ ನಿಲ್ಲಿಸಿಬಿಡಬೇಕು. ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಬೇಕು. ಅದೊಂದೇ ಹಾದಿ ನಿಮಗೆ. ಇಲ್ಲಂತಂದ್ರೆ ಮೊಬೈಲ್ನೊಳಗೆ ವಿದ್ಯುತ್ ಇರೋದ್ರಿಂದ ಅವು ಸಿಡಿಲನ್ನ ಆಕರ್ಷಣೆ ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ತಾವ. ಅದಕ್ಕೆ ಇಂಥ ಉಪಕರಣಗಳಿಂದ ನಾವು ದೂರ ಇರಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ದನ ಕಾಯುವಂಥವ್ರು, ಕುರಿ ಕಾಯುವಂಥವ್ರು ಗುಡ್ಡದ ಮೇಲ್ಮೇಲೆ ಹೋಗುವಂತಹ ಸಂದರ್ಭಗಳು ಕೂಡ ಇರ್ತಾವ. ಯಾವುದೇ ಕಾರಣಕ್ಕೂ ಎತ್ತರ ಪ್ರದೇಶಗಳಲ್ಲಿ ತಾವೇನಾದರೂ ಇದ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಇರಬಾರದು. ಕೆಳಗಡೆ ಪ್ರದೇಶಕ್ಕೆ ನಾವು ವಾಪಸ್ಸು ಬರಬೇಕು. ರೈತರು ಅಂತಂದ ಕೂಡಲೇ ನಮ್ಮ ಹತ್ರ ಕಬ್ಬಿಣದ ಉಪಕರಣಗಳಿರ್ತಾವ, ಸ್ಟೀಲಿನ ಉಪಕರಣಗಳಿರ್ತಾವ, ಲೋಹದ ಉಪಕರಣಗಳಿರ್ತಾವ. ಅಂತ ಉಪಕರಣಗಳನ್ನ ಯಾವುದೇ ಕಾರಣಕ್ಕೂ ಈ ಸಮಯದೊಳಗೆ ನಾವು ತಗೊಂಡು ಹೋಗಬಾರದು. ಅದು ಬಹಳ ಅಪಾಯಕ್ಕೆ ನಮ್ಮನ್ನ ಒಡ್ಡುತ್ತದೆ. ಅದರ ಜೊತೆಗೆ ಈ ಬೈಕ್ ಇರಬಹುದು, ಸೈಕಲ್ ಇರಬಹುದು, ಇಂಥ ಏನು ವಾಹನಗಳಿರ್ತಾವ ಇಂಥ ವಾಹನಗಳನ್ನು ನಾವು ಬಳಸಬಾರದು. ಸಾಧ್ಯ ಆದಷ್ಟು ದೊಡ್ಡ ವಾಹನಗಳು, ಬಸ್ ಇರಬಹುದು, ಟ್ರಕ್ ಇರಬಹುದು, ಒಳಗಡೆ ನಾವು ಆಶ್ರಯ ಪಡೀಬೇಕಾಗ್ತದೆ. ಒಂದ್ ವೇಳೆ ಏನೂ ಇಲ್ಲ ಅಂತಂದ್ರೆ ನಾವು ನಿಧಾನವಾಗಿ ನಡ್ಕೊಂಡು, ಅದು ಮಳೆಯೇ ಬರಲಿ ಚಳಿನೇ ಇರಲಿ, ತೊಯ್ದರೂ ಅಡ್ಡಿ ಇಲ್ಲ, ನಾವು ಮಳೆ ಒಳಗೆ ನಡ್ಕೊಂಡು ಸೂಕ್ತವಾದಂತಹ ಆಶ್ರಯ ತಾಣವನ್ನ ಸೇರ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಗಿಡದ ಕೆಳಗೆ ನಿಲ್ಲುವಂತಹ ಕೆಲಸವನ್ನ ಮಾಡಬಾರದು. ತಾವೆಲ್ಲ ಸಿಡಿಲುಗಳ ಸಂದರ್ಭದೊಳಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸ್ತೀರಿ ಅಂತೇಳಿ ಭಾವಿಸ್ತೀವಿ. ಇಂಥ ವಿಷಯ ಏನಿರ್ತದೆ ಅದನ್ನ ತಾವು ತಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೂ ಕೂಡ ಹೇಳಿದ್ರೆ ಅವರಿಗೂ ಕೂಡ ಅನುಕೂಲ ಆಗ್ತದೆ. ಅಮೂಲ್ಯವಾದಂತಹ ಜೀವ ಆಸ್ತಿಯನ್ನ ನಾವು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಆತ್ಮೀಯರೇ, ಈಗ ಭರಣಿ ನಕ್ಷತ್ರದ ಅವಧಿ ನಡೆದದ. ಮೇ 11 ತನಕ ಇದರ ಅವಧಿ ಇರ್ತದೆ. ಈ ಸಲ ಭರಣಿ ನಕ್ಷತ್ರದ ಬಗ್ಗೆ ಒಳ್ಳೆ ವಿಚಾರಗಳಿದ್ರೂ ಬಹಳ ಆಶಾದಾಯಕವಾದಂತಹ ಒಂದು ಮುನ್ಸೂಚನೆಯನ್ನ ನಮಗೆ ನೀಡಲಾಗಿತ್ತು. ಈ ಸಲ ಭರಣಿ ಮಳೆ ಭರ್ಜರಿಯಾಗಿ ಸುರಿಸ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಕಾಯ್ದು ನೋಡೋಣಂತ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಮೇ 7 ಬರುವ ಮಂಗಳವಾರ ಮೇ 13 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ನೋಡೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಏರಬಹುದಾಗ್ಯದ. ಇಲ್ಲಿ ತನಕ ನಾವು ಒಣ ವಾತಾವರಣವನ್ನ ನೋಡ್ಕೋತ ಬಂದಿವಿ. ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಬಳೆಯಾಗಿದ್ದು ನಮ್ಮ ಗಮನಕ್ಕದ. ಅದನ್ನು ಬಿಟ್ಟರೆ ಬಹುತೇಕ ಏನು ವಾತಾವರಣ ಇತ್ತು ಅದು ಒಣ ವಾತಾವರಣ ಇತ್ತು. ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗಿದ. ಮೊದಲಿನ ಮೂರು ದಿನಗಳು ಅಂತಂದ್ರ ಬುಧವಾರ, ಗುರುವಾರ, ಶುಕ್ರವಾರ, ಈ ಮೂರು ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದ. ಆಮೇಲೆ ಶನಿವಾರದಿಂದ ಸ್ವಲ್ಪ ಬದಲಾವಣೆ ಕಾಣಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ತಜ್ಞರು. ಶನಿವಾರ 10ನೇ ತಾರೀಕಿನಿಂದ ಮಂಗಳವಾರ 13ನೇ ತಾರೀಕಿನ ತನಕ ಬಹುತೇಕ ಪ್ರದೇಶಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾರಪೂರ್ತಿ ವಾತಾವರಣದೊಳಗೆ ಸ್ವಲ್ಪ ತಂಪಿರಬಹುದು ಅಂತಂದ್ರೆ ಹಿಂದಿನ ವಾರಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ವಾರ ಸ್ವಲ್ಪ ತಂಪಾಗಿರಬಹುದು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಗರಿಷ್ಠ ತಾಪಮಾನ ಸರಾಸರಿಯಾಗಿ 38-39 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 27-28 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಅಂತೇಳಿ. ಈಗಾಗಲೇ ಹೇಳಿದಂಗೆ ಮೊದಲಿನ ಮೂರು ದಿನಗಳು ಬುಧವಾರ 7, ಗುರುವಾರ 8, ಶುಕ್ರವಾರ 9, ಈ ಮೂರು ದಿನಗಳು ಬಹುತೇಕ ಎಲ್ಲಾ ಕಡೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಶನಿವಾರ 10ನೇ ತಾರೀಕಿನಿಂದ ಮಂಗಳವಾರ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ನೆನಪಿಡಬೇಕು, ಯಾವಾಗ ಈ ಸಮಯದೊಳಗೆ ಅಂದ್ರೆ ಬೇಸಿಗೆ ಸಮಯದೊಳಗೆ ಮಳೆ ಆಗ್ತಾವಲ್ಲ ಆ ಸಮಯದೊಳಗೆ ಗುಡುಗು, ಮಿಂಚು, ಸಿಡಿಲಿನ ಒಂದು ಸಂದರ್ಭ ಇದ್ದೇ ಇರ್ತದ. ಅದಕ್ಕೆ ಈ ಕುರಿತು ನಾವು ಜಾಗ್ರತೆಯನ್ನ ವಹಿಸಬೇಕಾಗ್ತದ. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇದ್ದೇ ಇರ್ತಾವ. ಅದಕ್ಕೆ ನಾವು ನಮ್ಮ ಕೆಲಸಗಳನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆದಷ್ಟು ಈ ಸಮಯವನ್ನ ತಪ್ಪಿಸಬೇಕು. ವಾತಾವರಣದೊಳಗೆ ಗುಡುಗು ಮಿಂಚಿನ ಒಂದು ಸನ್ನಿವೇಶ ಕಂಡಿತು ಅಂತಂದ್ರೆ ನಾವು ಸುರಕ್ಷಿತವಾದಂತಹ ಸ್ಥಳಗಳಿಗೆ ಹೋಗುವಂತಹ ಒಂದು ಕೆಲಸವನ್ನ ಮಾಡಬೇಕು. ಆದಷ್ಟು ಮಧ್ಯಾಹ್ನದ ನಂತರ ತಾವು ಯಾವುದೇ ಕೆಲಸಗಳನ್ನ ಹೊರಗೆ ಬಯಲಿನೊಳಗೆ ಮಾಡುವಂತದ್ದು, ಆಮೇಲೆ ಹೊಲದೊಳಗೆ ಮಾಡುವಂತಹ ಕೆಲಸಗಳು, ಗುಡ್ಡಗಾಡು ಪ್ರದೇಶದೊಳಗೆ ಮಾಡುವಂತಹ ಕೆಲಸಗಳು, ಇವುಗಳನ್ನ ನಾವು ತಪ್ಪಿಸಿ ಆದಷ್ಟು ಮನೆಯೊಳಗೆ ಸುರಕ್ಷಿತವಾಗಿರುವಂತಹ ಒಂದು ಕೆಲಸವನ್ನ ಮಾಡಬೇಕು. ಜಾನುವಾರುಗಳನ್ನು ಕೂಡ ನಾವು ಭದ್ರವಾದಂತಹ ಕೊಟ್ಟಿಗೆ ಒಳಗೆ ಕಟ್ಟಿ ಹಾಕುವಂತಹ ಒಂದು ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಗಿಡದ ಕೆಳಗೆ ಅಥವಾ ಗಿಡಗಳಿಗೆ ಜಾನುವಾರುಗಳನ್ನ ಕಟ್ಟಬಾರದು, ಮತ್ತೆ ನಾವು ಕೂಡ ಗಿಡದ ಕೆಳಗೆ ಆಶ್ರಯವನ್ನ ತಗೊಳ್ಬಾರದು. ಇದು ಸ್ಥೂಲವಾಗಾಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 7ರಿಂದ ಶುಕ್ರವಾರ 9ರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು %10. ಶನಿವಾರ 10ನೇ ತಾರೀಕು 30, ರವಿವಾರ 11, ಸೋಮವಾರ 12, ಈ ಎರಡು ದಿವಸ 45, ಮಂಗಳವಾರ 13ನೇ ತಾರೀಕು %55 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ರವಿವಾರ 11ರಿಂದ ಮಂಗಳವಾರ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ 7, ಗುರುವಾರ 8, ಈ ಎರಡು ದಿವಸ ಮಳೆಯಾಗುವ ಸಾಧ್ಯತೆಗಳು %10. ಶುಕ್ರವಾರ 9ನೇ ತಾರೀಕು 20, ಶನಿವಾರ 10, ರವಿವಾರ 11, ಈ ಎರಡು ದಿವಸ 35, ಸೋಮವಾರ 12 ಮತ್ತು ಮಂಗಳವಾರ 13, ಈ ಎರಡು ದಿವಸ %40 ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಶನಿವಾರದಿಂದ ಮಂಗಳವಾರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 7ರಿಂದ ಶುಕ್ರವಾರ 9ರ ತನಕ ಮೂರು ದಿನಗಳವರೆಗೆ ಮಳೆಯಾಗುವಂತಹ ಸಾಧ್ಯತೆಗಳು %10. ಶನಿವಾರ 10ನೇ ತಾರೀಕು 20, ರವಿವಾರ 11ನೇ ತಾರೀಕು 30, ಸೋಮವಾರ 12ನೇ ತಾರೀಕು 35 ಮತ್ತು ಮಂಗಳವಾರ 13ನೇ ತಾರೀಕು %55 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗೆ ಶನಿವಾರ 10ರಿಂದ ಮಂಗಳವಾರ ತನಕನೂ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 7ರಿಂದ ಶುಕ್ರವಾರ 9ರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು %10. ಶನಿವಾರ 10ನೇ ತಾರೀಕು 35, ರವಿವಾರ 11ನೇ ತಾರೀಕು 50, ಸೋಮವಾರ 12ನೇ ತಾರೀಕು 55, ಮಂಗಳವಾರ 13ನೇ ತಾರೀಕು %60 ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಶನಿವಾರದಿಂದ ಮಂಗಳವಾರ ತನಕ 10ರಿಂದ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 7, ಗುರುವಾರ 8, ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು %10. ಶುಕ್ರವಾರ 9ನೇ ತಾರೀಕು 20, ಶನಿವಾರ 10ನೇ ತಾರೀಕು 35, ರವಿವಾರ 11 ಮತ್ತು ಸೋಮವಾರ 12, ಈ ಎರಡು ದಿವಸ 50, ಮಂಗಳವಾರ 13ನೇ ತಾರೀಕು %60 ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗೆ ರವಿವಾರದಿಂದ ಮಂಗಳವಾರ ತನಕ ಅಂದ್ರೆ 11ರಿಂದ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 7 ರಿಂದ ಗುರುವಾರ 9 ರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು %10, ಶನಿವಾರ 10ನೇ ತಾರೀಕು 20, ರವಿವಾರ 11ನೇ ತಾರೀಕು 35, ಸೋಮವಾರ 12ನೇ ತಾರೀಕು 45, ಮಂಗಳವಾರ 13ನೇ ತಾರೀಕು %55 ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಶನಿವಾರದಿಂದ ಮಂಗಳವಾರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 7 ಮತ್ತು ಗುರುವಾರ 8 ಈ 2 ದಿವಸ ಮಳೆಯ ಸಾಧ್ಯತೆಗಳು %10, ಶುಕ್ರವಾರ 9ನೇ ತಾರೀಕು 30, ಶನಿವಾರ 10ನೇ ತಾರೀಕು 40, ರವಿವಾರ 11ನೇ ತಾರೀಕು 50, ಸೋಮವಾರ 12ನೇ ತಾರೀಕು 45, ಮಂಗಳವಾರ 13ನೇ ತಾರೀಕು 65 ಅನ್ನುವಂತಹ ಸೂಚನೆಯಾದ. ಬಳ್ಳಾರಿ ಜಿಲ್ಲೆ ಒಳಗ ರವಿವಾರ 11ರಿಂದ ಮಂಗಳವಾರ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 7ರಿಂದ ಶುಕ್ರವಾರ 9ರ ತನಕ ಮಳೆಯ ಸಾಧ್ಯತೆಗಳು %10, ಶನಿವಾರ 10ನೇ ತಾರೀಕು 35, ರವಿವಾರ 11ನೇ ತಾರೀಕು 50, ಸೋಮವಾರ 12ನೇ ತಾರೀಕು 55, ಮಂಗಳವಾರ 13ನೇ ತಾರೀಕು %60 ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ರವಿವಾರ 11ರಿಂದ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 7ರಿಂದ ಶುಕ್ರವಾರ 9ರ ತನಕ ಮಳೆಯ ಸಾಧ್ಯತೆಗಳು %10, ಶನಿವಾರ 10ನೇ ತಾರೀಕು 30, ರವಿವಾರ 11ರಿಂದ ಮಂಗಳವಾರ 13ರ ತನಕ %50 ಅನ್ನುವಂತಹ ಸೂಚನೆ ಇದೆ. ಸೊಲ್ಲಾಪುರ ಜಿಲ್ಲೆ ಒಳಗ ಶನಿವಾರದಿಂದ ಮಂಗಳವಾರ ತನಕ 10ರಿಂದ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಝೈರಾಬಾದ್ ತಾಲೂಕಿನೊಳಗ ಬುಧವಾರ 7 ಗುರುವಾರ 8 ಈ 2 ದಿವಸ ಮಳೆಯ ಸಾಧ್ಯತೆಗಳು %10, ಶುಕ್ರವಾರ 9ನೇ ತಾರೀಕು ಅಲ್ಲದೆ ಶನಿವಾರ 10ನೇ ತಾರೀಕು 20, ರವಿವಾರ 11, ಸೋಮವಾರ 12 ಈ 2 ದಿವಸ 35 ಮತ್ತು ಮಂಗಳವಾರ 13ನೇ ತಾರೀಕು %50 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಝೈರಾಬಾದ್ ತಾಲೂಕಿನೊಳಗ 9ರಿಂದ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಇದು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಆದ್ಮೇಲೆ ತಾವು ಗಮನಿಸಬೇಕು, ಬರುವ ವಾರ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರ್ತದೆ. ಮೊದಲಿನ 3-4 ದಿನಗಳು ಒಣ ಬಿಸಿಲಿನ ವಾತಾವರಣ ಇದ್ರ, ಮೊದಲಿನ 3 ದಿವಸಗಳು ಒಣ ಬಿಸಿಲಿನ ವಾತಾವರಣ ಇದ್ರ, ಆಮೇಲಿನ 4 ದಿನಗಳು ಶನಿವಾರ 10ರಿಂದ ಮಂಗಳವಾರ 13ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಮಳೆಯ ಸನ್ನಿವೇಶ ನಿರ್ಮಾಣ ಆಯಿತು ಅಂತಂದ್ರೆ ಗುಡುಗು, ಮಿಂಚು, ಸಿಡಿಲಿನ ಸಂದರ್ಭ ಕೂಡ ಇರುತ್ತದೆ ಅನ್ನುವಂತಹದ್ದನ್ನ ನಾವು ಮರಿಬಾರದು. ಆದ್ದರಿಂದ ಜಾಗ್ರತೆಯನ್ನ ವಹಿಸಬೇಕಾಗ್ತದೆ. ಹಗುರವಾಗಿ ಅಲ್ಲಲ್ಲಿ ಮಳೆ ಆಗಬಹುದು ಮತ್ತು ಗರಿಷ್ಠ ತಾಪಮಾನ ಈ ಸಲ ಸ್ವಲ್ಪ ಕಡಿಮೆನೇ ಇರಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಸರಾಸರಿಯಾಗಿ 38ರಿಂದ 39 ಡಿಗ್ರಿ ಸೆಲ್ಸಿಯಸ್ ಇರಬಹುದು, ಕನಿಷ್ಠ 27ರಿಂದ 28 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಈ ಎಲ್ಲ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದರೊಳಗೆ ಏನಾದರೂ ಬದಲಾವಣೆಗಳು ಅದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50ಕ್ಕೆ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಂಜುನಾಥತ್ತ, ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಹಾಗೂ ಡೀನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ. ಇದರ ಒಂದು ಅಂಗಸಂಸ್ಥೆಯಾದ ಹೈನು ವಿಜ್ಞಾನ ಮಹಾವಿದ್ಯಾಲಯ. ವಿದ್ಯಾರ್ಥಿಗಳು ಇದರಲ್ಲಿ ಸೀಟ್ ಪಡ್ಕೋಬೇಕಂದ್ರೆ ಪಿಸಿಎಂಬಿ ಕೋರ್ಸ್ ಅನ್ನ ಮಾಡಿರಬೇಕು, ಮತ್ತೆ ಕೆಇ ಅವರು ನಡೆಸತಕ್ಕಂಥ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ನಡೆಸತಕ್ಕಂಥ ಸಿಇಟಿ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನ ಪಡೆದಿರಬೇಕು, ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೀಬಹುದು. ಇದಕ್ಕೂ ಒಳ್ಳೆ ಒಂದು ಉತ್ತಮ ಅವಕಾಶ ಇದೆ. ಈ ಒಂದು ರ್ಯಾಂಕ್ ಎಲ್ಲ ಬಂದ ಮೇಲೆ ಫಾರಂ ಸೈನ್ಸ್ ಅಂತ ಹೋಗ್ಬಿಟ್ಟು ಅದರಲ್ಲಿ ನಾವು ಡೈರಿ ಸೈನ್ಸ್ ಅಂತ ನಾವು ಸೆಲೆಕ್ಟ್ ಮಾಡಬಹುದು. ಈ ಡೈರಿ ಸೈನ್ಸ್ ಕಾಲೇಜ್ ಅನ್ನೋದು ಕರ್ನಾಟಕದಲ್ಲಿ ಎರಡಿದಾವೆ, ಒಂದು ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ ಬೆಂಗಳೂರು, ಇನ್ನೊಂದು ಡೈರಿ ಸೈನ್ಸ್ ಕಾಲೇಜ್ ಮಹಾಗೌಕ್ರಾಸ್ ಕಲಬುರಗಿ. ಇತ್ತೀಚೆಗೆ ಈ ಐಸಿಆರ್ ಇಂದ ಡೈರಿ ಸೈನ್ಸ್ ಕಾಲೇಜ್ ಕಲಬುರಗಿ ಮತ್ತು ಬೆಂಗಳೂರು ಎರಡೂ ಮಾನ್ಯತೆಯನ್ನ ಪಡೆದಿರುತ್ತದೆ. ಪ್ರಥಮ ಬಾರಿಗೆ ಹೈನು ವಿಜ್ಞಾನ ಮಹಾವಿದ್ಯಾಲಯ ಮಹಾಗೌಕ್ರಾಸ್ ಕಲಬುರಗಿ ಕಾಲೇಜು ಐಸಿಆರ್ ಇಂದ ಮಾನ್ಯತೆಯನ್ನ ಪಡೆದಿರುತ್ತೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ರೀತಿಯ ಮಾಹಿತಿಗಾಗಿ ಕೆಇಎ ವೆಬ್ಸೈಟ್ ಅನ್ನು ನೋಡಿ, ಮತ್ತೆ www.kveefsu.edu.in ಈ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲಿ ನೀವು ಇನ್ಫಾರ್ಮೇಶನ್ ತಗೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ತಾಪ್ಸಿರಾಮ್ ರಾಠೋಡ್ ಮತ್ತು ಸಂಗಡಿಗರಿಂದ ಲಂಬಾಣಿ ಭಜನೆ ಪದಗಳು. ಖೇತ ಕೇರಿ ಕೋ ಘೋಡೋ ಚರರೋ ಕೊಯ್ ಕೋ ರಸ ಕರರೋ ಖೇತ ಕೇರಿ ಕೋ ಘೋಡೋ ಸರ ರೋ ಕೋಯ್ ಕೋ ರಸ ಕರ ರೋ ಕಾಣೋ ದೇಖನರ ಯಾಕಿ ಮಿತರೋ ಕೊಯ್ ಮೂಡೋ ಮಳಕಾರೋ ನ ತೋವು ಖಾವ ನ ತೋವು ಪಿವ ನ ತೋವು ಸೋವ ಸಾರಿ ಜಗೇರೋ ಹಸಾವತಾವ ಉಂದರ ಮಾಮಾ ಹಾತಿನ ಡೋರರೋ ಕೊಯ್ ಕೋ ರಸ ಕರರೋ ಏ ಸಾಣೋ ದೇಖನರ ಯಾಕಿ ಮಿತರೋ ಕೊಯ್ ಮೂಡೋ ಮಳಕಾರೋ ನ ತೋವು ಖಾವ ನ ತೋವು ಪಿವ ನ ತೋವು ಸೋವ ಸಾರಿ ಜಗೇರೋ ಹಸಾ ಬತಾವ ಉಂದರ ಮಾಮಾ ಹಾತಿನ ಡೋರರೋ ಕೊಯ್ ಕೋ ರಸ ಕರರೋ ಏ ಸಾಣೋ ದೇಖನ ಭಿಯಾ ಕಿ ಮಿತರೋ ಕೊಯ್ ಮೂಡೋ ಮಳಕಾರೋ ಧರಸಿ ಕತೋ ಉನ ದಕಾವ ದಕಾಯಿ ತೋ ಮರಣ ಪಾವ ಅಮಲಿ ಘಾಲನ ಅಂಬಾವತಾರರೋ ಸೂಕೆ ಝಾಡೇನ ಫೂಲ ಮೋರರೋ ಮಾಸರ ಮಾಮಾ ಹಾತಿನ ಡೋರರೋ ಕೊಯ್ ಕೋ ರಸ ಕರರೋ ಸಾಲ್ ಸಾಣೋ ದೇಖನರ ಯಾಕಿ ಮಿತರೋ ಕೊಯ್ ಮೂಡೋ ಮಳಕಾರೋ ಧರಸಿ ತೋರೆ ಉನ ದಕಾವ ದಕಾಯಿ ತೋವು ಮರಣ ಪಾವ ಅಮಲಿ ಘಾಲನ ಅಂಬಾವತಾರರೋ ಸೂಕೆ ಝಾಡೇನ ಫೂಲ ಮೋರರೋ ಅರೆ ಮಾಸರ ಮಾಮಾ ಹಾತಿನ ಪಾಣಿ ಪರಾರೋ ಕೊಯ್ ಕೋ ರಸ ಕರರೋ ಏ ಸಾಣೋ ದೇಖ ತಾಣಿ ಆಕಿ ಮಿತರೋ ಕೊಯ್ ಮೂಡೋ ಮಳಕಾರೋ ವಾಗಲೋ ಕುರೋ ಸಭಾ ಭರಾರೋ ಸಾಳಿಯಾವೋ ಮಾ ಸಿಕ್ವಾಡಿ ದೇರೋ ಬನಾ ಹಾತೇರೋ ಝಾಂಜ ವಜಾರೋ ಗುಂಗೋ ಊಟನ ಗಾನಾ ಸುಣಾರೋ ತೀಜಿ ಆರ ಏನ್ ಲಕ್ಕನ ಗಾರೋ ಕೊಯ್ ಕೋ ರಸ ಕರರೋ ಸಾಣೋ ದೇಖನ ಭಿಯಾ ಕಿ ಮಿತರೋ ಕೊಯ್ ಮೂಡೋ ಮಳಕಾರೋ ಲೋಕುರೋ ಸಭಾ ಭರಾರೋ ಸಾಳಿಯಾವ ಮಾ ಸಿಕ್ವಾಡಿ ದೇರೋ ಬನಾ ಹಾತೇರೋ ತಾಳಾ ವಜಾರೋ ಗುಂಗೋ ಊಟನ ಗಾನಾ ಸುಣಾರೋ ಟಿಜಿ ಆರ ಏನ್ ಲಕ್ಕ ತಾಣಿ ಗಾರೋ ಕೊಯ್ ಕೋ ರಸ ಕರರೋ ಹಾಸೋ ದೇಖನರ ಯಾಕಿ ಮಿತರೋ ಕೊಯ್ ಮೂಡೋ ಭಜನ ಬೋಲುರೆ ಮಾರಿಯಾಡಿರೋ ಹೋರ ಆಜೋರೆ ಸೇವಾ ಭಯಾಜೋರೆ ಗಾದೇವಾ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಲಂಬಾಣಿ ಭಜನೆ ಪದ. ಏಕ ಜಪಸೋ ಅಸೋಮ ದಿಟೋ ಮರದ ಬಾಟಿನ ಖಾರೋರ ಅರೆ ಮಾರೆ ತಿರೋ ಕೋಲಿ ಬನ ಮಾರೆ ತಿರೋ ಅಸು ಮದಿಟೋ ಮರದ ಬಾಟಿನ ಕಾರೋ ಮಾರೆ ತಿರೋವ ಕೋಲಿ ಬನ ಮಾರೆ ತಿರೋ ಬನ ಠೋಳಿರೋ ವಾಜಾರೆ ವಾಜ ಕುವೆ ಮಲಗರಿ ತಾಗೆ ಬಳಗೋ ಮಾತಡೀರ ಮರಿತ ಬಾಗೆ ಬನ ಠೋಳಿರೋ ವಾಜಾರೆ ವಾಜ ಕುವೆ ಮಲಗರಿ ತಯಾಗೆ ಪಾಣಿ ನಕಿ ಜಡ ಸೇದ ಬಳಗೋ ಮಾತಡೀರ ಮರಿ ಬಾಗೆ ಜಾರಿ ರೇ ಹಾಟೆ ನೋ ಮಣ ಕಾಜಲ ಲಗಾರೆ ಹಾತಿ ನರ ಬಗಲೆ ಮಲೆ ನ ಹೂಟೆ ನ ಲಟಕಾರೆ ಊಕಸ ಕಿಡಿ ಜಾರಿ ರೇ ಹಾಟೆ ನೋ ಮಣ ಕಾಜಲ ಲಗಾರೆ ಹಾತಿ ನರ ಬಗಲೆ ಮಲೆ ಪಹಾಡೇರಿ ಚೋಟಿ ಪರರೆ ಕಿಡಿ ಮರಗಿ ಖಿಚೆ ನಗೆ ಸವಾರೆ ನೌಲಾಕ ಹೊರ ಪುಟ ಬಡೆ ಸಜ್ಜನು ಬಡಗೆ ಹಜಾರೆ ಕಿಡಿರೆ ಮರಗಿ ಖಿಚೆ ನಗೆ ಸಮಾರೆ ನೋಲಾಕ ಹೊರ ಬುಟ ಬಣೆ ಸಜ್ಜನು ಬಣಗೆ ಹಜಾರೆ ಭಜನ ಬೋಲು ರೇ ಐ ವಾಳೆ ರೋ ಹೋರ ಆಜೋರೆ ಗಾದಿ ಇದುವರೆಗೆ ತಾಪ್ಸಿರಾಮ್ ರಾಠೋಡ್ ಮತ್ತು ಸಂಗಡಿಗರಿಂದ ಲಂಬಾಣಿ ಭಜನೆ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರದೀಪ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವತ್ತಿನ ದಿವಸ ನಾನು ಏನ್ ಹೇಳಬೇಕು ಅಂದ್ರೆ, ನಿಮ್ಮ ಹಸುವಿಗೆ ಅಥವಾ ಆಕಳಿಗೆ, ಕುರಿ, ಮೇಕೆಗೆ ಯಾವ್ದಾದ್ರೂ ನಾಯಿ, ಹುಚ್ಚನಾಯಿ ಇರಬಹುದು ಅಥವಾ ಸಾಧಾರಣ ನಾಯಿ ಇರಬಹುದು, ಕಚ್ಚಿದಾಗ ಏನ್ ಮಾಡಬೇಕು ಅಂತ. ಯಾವುದೇ ಒಂದು ನಾಯಿ ನಿಮ್ಮ ಹಸುವಿಗೆ ಅಥವಾ ಆಕಳಿಗೆ ಅಥವಾ ಎಮ್ಮೆಗೆ ಅಥವಾ ಕುರಿಗೆ, ಮೇಕೆಗೆ ಕಚ್ಚಿದಾಗ ತಕ್ಷಣವಾಗಿ ಬಿಸಿನೀರು ಮಾಡಿ ಆ ಗಾಯವನ್ನ ತೊಳಿಬೇಕು. ಒಂದನೇದ್ದು. ಎರಡನೇದ್ದು, ಕಾರ್ಬೋಲಿಕ್ ಆಸಿಡ್ ಒಂದು ದ್ರವಣ ಬರ್ತದೆ. ನಿಮಗೆ ಕಾರ್ಬೋಲಿಕ್ ಆಸಿಡ್ ದ್ರವಣ ಎಲ್ಲಿ ಸಿಗಂಗಿಲ್ಲ, ಆದರೆ ನಾವು ಉಪಯೋಗ ಮಾಡುವಂತ ಸೋಪ್ಗಳಲ್ಲಿ, ಸಾಬೂನುಗಳಲ್ಲಿ ಈ ಕಾರ್ಬೋಲಿಕ್ ಆಸಿಡ್ ದ್ರವಣ ಇರ್ತದೆ. ಹೀಗಾಗಿ ನೀವು ಆ ಗಾಯವನ್ನ ತಕ್ಷಣವಾಗಿ ಸೋಪಿನಿಂದ ತೊಳೆದು ಬಿಡ್ರಿ. ಸೊ ಇದು ಎರಡನೇದ್ದು. ಮೂರನೇದ್ದಾಗಿ ನೀವು ನಿಮ್ಮ ಹಳ್ಳಿಯಲ್ಲಿ ಇರುವಂತ ಪಶುವೈದ್ಯರಿಗೆ ಅಥವಾ ಪಶುವೈದ್ಯ ಆಸ್ಪತ್ರೆಗೆ ಹೋಗಿ, ಅಥವಾ ನಿಮ್ಮ ಹಳ್ಳಿಯಲ್ಲಿ ಪಶುವೈದ್ಯ ಆಸ್ಪತ್ರೆ ಇಲ್ಲ ಅಂದ್ರೆ ನಿಮ್ಮ ಹಳ್ಳಿ ಸುತ್ತಮುತ್ತ ಇರುವ ಯಾವುದೇ ಪಶುವೈದ್ಯ ಆಸ್ಪತ್ರೆಗೆ ಹೋಗಿ ಪಶುವೈದ್ಯರಿಗೆ ನಿಮ್ಮ ಆಕಳಿಗೆ ಆಗಿರುವಂತ ನಾಯಿ ಕಚ್ಚಿರುವಂತದ್ ಗಾಯ ಬಗ್ಗೆ ಹೇಳ್ಬಿಟ್ರಿ. ಅವರು ನಿಮ್ಮ ಹಸುವಿಗೆ ಅಥವಾ ಆಕಳಿಗೆ ತಕ್ಷಣವಾಗಿ ಅದೇ ದಿನದಿಂದ ಹುಚ್ಚಿನಾಯಿ ರೋಗಕ್ಕೆ ಬರಲಾರದಂಗೆ ನೋಡಿಕೊಳ್ಳುವ ಹಂಗೆ ಲಸಿಕೆ ಕೊಡಿಸ್ತಾರೆ. ಇದು ಒಂದು ಸ್ಕೆಡ್ಯೂಲ್ ಇದೆ. ಯಾವ ದಿವಸ ನಾಯಿ ನಿಮ್ಮ ಆಕಳಿಗೆ ಕಚ್ಚಿರುತ್ತೋ ಆ ದಿವಸದಿಂದ 5 ಮಾತ್ರೆಗಳನ್ನ ಲಸಿಕೆಗಳನ್ನು ಹಾಕಬೇಕು.